ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ, ಸಹಕಾರ ಸುಧಾರಾಣಿ ಮತ್ತು ರಾಜಲಕ್ಷ್ಮಿ ಜಿ. ತಾಂತ್ರಿಕ ನೆರವು ರಘುನಾಥ್, ತುಕಾರಾಮ್ ಚೌಹಾನ್ ಮತ್ತು ಮುನಿರಾಜು. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಈಗ ಸಮಯ ಸರಿಯಾಗಿ 7:20:30 ಇದು 102.6 ಮೆಗಾಹರ್ಟ್ಸ್ಗಳು. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಹಿಂದೆ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನುಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ಸಂಪ್ರದಾಯ ದಸರಾ ಹಾಗೂ ದೀಪಾವಳಿ ಹಬ್ಬದ ವಿಶೇಷ ಮಾರಾಟ ಅಕ್ಟೋಬರ್ 5 ಶನಿವಾರ ಮಾತ್ರ. ವೈವಿಧ್ಯಮಯ ಕಂಚಿ ಹಾಗೂ ಬನಾರಸ್ ರೇಷ್ಮೆ ಸೀರೆಗಳು, ಕಾಟನ್ ಸೀರೆಗಳು, ಕುರ್ತಾಗಳು, ವಿಶೇಷ ವಿನ್ಯಾಸದ ಬೆಳ್ಳಿ ಆಭರಣಗಳು ನಿಮ್ಮ ಚಿತ್ರದುರ್ಗದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ. ಕರೆ ಮಾಡಿ 7975535148 ಹಾಗೂ 7829991225. ತೇಜು ಕಂಪ್ಯೂಟರ್, ನಮ್ಮಲ್ಲಿ ಎಲ್ಲ ಪ್ರತಿಷ್ಠಿತ ಕಂಪನಿಗಳ ಕಂಪ್ಯೂಟರ್, ಲ್ಯಾಪ್ಟಾಪ್, ಪ್ರಿಂಟರ್ಗಳು ಹಾಗೂ ಸರ್ವಿಸ್ ಆಕ್ಸೆಸರೀಸ್ಗಳು ದೊರೆಯುತ್ತವೆ. ಜೆಸಿಆರ್ ಸರ್ಕಲ್, ಚಿತ್ರದುರ್ಗ. ಸಂಪರ್ಕಕ್ಕಾಗಿ 6362203757. ಈಗ ಪೇಟೆ ಧಾರಣೆ. ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ ಕನಿಷ್ಠ 1529 ರೂಪಾಯಿಂದ ಗರಿಷ್ಠ 7350 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 3050 ರೂಪಾಯಿಂದ ಗರಿಷ್ಠ 6679 ರೂಪಾಯಿಗಳು. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಲಸಂದೆ ಕಾಳು ಕ್ವಿಂಟಾಲ್ಗೆ ಗರಿಷ್ಠ 2700 ರೂಪಾಯಿಗಳು. ಅಡಿಕೆ ಆಪಿ ಕ್ವಿಂಟಾಲ್ಗೆ ಕನಿಷ್ಠ 48600 ರೂಪಾಯಿಂದ ಗರಿಷ್ಠ 49000 ರೂಪಾಯಿಗಳು. ಅಡಿಕೆ ಬೆಟ್ಟೆ ಕ್ವಿಂಟಾಲ್ಗೆ ಕನಿಷ್ಠ 32600 ರೂಪಾಯಿಂದ ಗರಿಷ್ಠ 33000 ರೂಪಾಯಿಗಳು. ಅಡಿಕೆ ಕೆಂಪುಗೋಟು ಕ್ವಿಂಟಾಲ್ಗೆ 27300 ರೂಪಾಯಿಂದ ಗರಿಷ್ಠ 27700 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 48100 ರೂಪಾಯಿಂದ ಗರಿಷ್ಠ 48500 ರೂಪಾಯಿಗಳು. ಕಡಲೆಕಾಳು ಆವರೇಜ್ ಇಡಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 7489 ರೂಪಾಯಿಗಳು. ಹೆಸರುಕಾಳು ಮಧ್ಯಮ ಕ್ವಿಂಟಾಲ್ಗೆ ಕನಿಷ್ಠ 4825 ರೂಪಾಯಿಂದ ಗರಿಷ್ಠ 5200 ರೂಪಾಯಿಗಳು. ನೆಲಗಡಲೆ ಶೇಂಗಾ ನಾಟಿ ಕ್ವಿಂಟಾಲ್ಗೆ ಕನಿಷ್ಠ 1809 ರೂಪಾಯಿಂದ ಗರಿಷ್ಠ 7899 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1100 ರೂಪಾಯಿಂದ ಗರಿಷ್ಠ 2509 ರೂಪಾಯಿಗಳು. ಎಳ್ಳು ಕಪ್ಪು ಕ್ವಿಂಟಾಲ್ಗೆ ಕನಿಷ್ಠ 8400 ರೂಪಾಯಿಂದ ಗರಿಷ್ಠ 12700 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 3000 ರೂಪಾಯಿಂದ ಗರಿಷ್ಠ 6119 ರೂಪಾಯಿಗಳು. ಚಳ್ಳಕೆರೆಯ ಮಾರುಕಟ್ಟೆ ಧಾರಣೆ. ನೆಲಗಡಲೆ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 4000 ರೂಪಾಯಿಂದ ಗರಿಷ್ಠ 7886 ರೂಪಾಯಿಗಳು. ಮೆಕ್ಕೆಜೋಳ ಹಳದಿ ಕ್ವಿಂಟಾಲ್ಗೆ ಕನಿಷ್ಠ 1908 ರೂಪಾಯಿಂದ ಗರಿಷ್ಠ 2443 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ ಕ್ವಿಂಟಾಲ್ಗೆ ಕನಿಷ್ಠ 5000 ರೂಪಾಯಿಂದ ಗರಿಷ್ಠ 5729 ರೂಪಾಯಿಗಳು. ತಿಪ್ಪಟೂರಿನ ಮಾರುಕಟ್ಟೆ ಧಾರಣೆ. ಕೊಬ್ಬರಿ ಕ್ವಿಂಟಾಲ್ಗೆ ಕನಿಷ್ಠ 16600 ರೂಪಾಯಿಂದ ಗರಿಷ್ಠ 16604 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ 8000 ರೂಪಾಯಿಂದ ಗರಿಷ್ಠ 900 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 25400 ರೂಪಾಯಿಂದ ಗರಿಷ್ಠ 45815 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಾಲ್ಗೆ ಕನಿಷ್ಠ 3000 ರೂಪಾಯಿಂದ ಗರಿಷ್ಠ 3800 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಾಲ್ಗೆ ಕನಿಷ್ಠ 2600 ರೂಪಾಯಿಂದ ಗರಿಷ್ಠ 3000 ರೂಪಾಯಿಗಳು. ಹುರುಳಿಕಾಯಿ ಬೀನ್ಸ್ ಹೋಲ್ ಕ್ವಿಂಟಾಲ್ಗೆ ಕನಿಷ್ಠ 2500 ರೂಪಾಯಿಂದ ಗರಿಷ್ಠ 3500 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಾಲ್ಗೆ ಕನಿಷ್ಠ 1800 ರೂಪಾಯಿಂದ ಗರಿಷ್ಠ 2500 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2800 ರೂಪಾಯಿಂದ ಗರಿಷ್ಠ 3500 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1000 ರೂಪಾಯಿಂದ ಗರಿಷ್ಠ 1800 ರೂಪಾಯಿಗಳು. ಬದನೆಕಾಯಿ ರೌಂಡ್ ಕ್ವಿಂಟಾಲ್ಗೆ ಕನಿಷ್ಠ 900 ರೂಪಾಯಿಂದ ಗರಿಷ್ಠ 1800 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2400 ರೂಪಾಯಿಂದ ಗರಿಷ್ಠ 2800 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ ಕನಿಷ್ಠ 1000 ರೂಪಾಯಿಂದ ಗರಿಷ್ಠ 1800 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 4000 ರೂಪಾಯಿಂದ ಗರಿಷ್ಠ 4500 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಾಲ್ಗೆ ಕನಿಷ್ಠ 2400 ರೂಪಾಯಿಂದ ಗರಿಷ್ಠ 3000 ರೂಪಾಯಿಗಳು. ಹೂಕೋಸು ಕ್ವಿಂಟಾಲ್ಗೆ ಕನಿಷ್ಠ 1600 ರೂಪಾಯಿಂದ ಗರಿಷ್ಠ 2000 ರೂಪಾಯಿಗಳು. ಕೊಬ್ಬರಿ ಕ್ವಿಂಟಾಲ್ಗೆ ಕನಿಷ್ಠ 2800 ರೂಪಾಯಿಂದ ಗರಿಷ್ಠ 8800 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1500 ರೂಪಾಯಿಂದ ಗರಿಷ್ಠ 2000 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3500 ರೂಪಾಯಿಂದ ಗರಿಷ್ಠ 4000 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2000 ರೂಪಾಯಿಂದ ಗರಿಷ್ಠ 2800 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ 2800 ರೂಪಾಯಿಂದ ಗರಿಷ್ಠ 3500 ರೂಪಾಯಿಗಳು. ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ 3434 ರೂಪಾಯಿಂದ ಗರಿಷ್ಠ 6666 ರೂಪಾಯಿಗಳು. ಕರ್ಬೂಜ ಕ್ವಿಂಟಾಲ್ಗೆ ಕನಿಷ್ಠ 2000 ರೂಪಾಯಿಂದ ಗರಿಷ್ಠ 2500 ರೂಪಾಯಿಗಳು. ನವಿಲುಕೋಸು ಕ್ವಿಂಟಾಲ್ಗೆ ಕನಿಷ್ಠ 2400 ರೂಪಾಯಿಂದ ಗರಿಷ್ಠ 3000 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2500 ರೂಪಾಯಿಂದ ಗರಿಷ್ಠ 3000 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 1800 ರೂಪಾಯಿಂದ ಗರಿಷ್ಠ 2200 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1501 ರೂಪಾಯಿಂದ 2500 ರೂಪಾಯಿಗಳು. ಮೆಕ್ಕೆಜೋಳ ಜೋಳದಾರಳು ಕ್ವಿಂಟಾಲ್ಗೆ ಕನಿಷ್ಠ 2350 ರೂಪಾಯಿಂದ ಗರಿಷ್ಠ 2350 ರೂಪಾಯಿಗಳು. ಮೂಸಂಬಿ ಕ್ವಿಂಟಾಲ್ಗೆ ಕನಿಷ್ಠ 4000 ರೂಪಾಯಿಂದ ಗರಿಷ್ಠ 4500 ರೂಪಾಯಿಗಳು. ಈರುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 1000 ರೂಪಾಯಿಂದ ಗರಿಷ್ಠ 5200 ರೂಪಾಯಿಗಳು. ಕಿತ್ತಳೆ ಕ್ವಿಂಟಾಲ್ಗೆ ಕನಿಷ್ಠ 3800 ರೂಪಾಯಿಂದ ಗರಿಷ್ಠ 4500 ರೂಪಾಯಿಗಳು. ಭತ್ತ ಉತ್ತಮ ಕ್ವಿಂಟಾಲ್ಗೆ ಕನಿಷ್ಠ 2500 ರೂಪಾಯಿಂದ ಗರಿಷ್ಠ 2500 ರೂಪಾಯಿಗಳು. ಭತ್ತ ಸಾಧಾರಣ ಕ್ವಿಂಟಾಲ್ಗೆ ಕನಿಷ್ಠ 2500 ರೂಪಾಯಿಂದ ಗರಿಷ್ಠ 2750 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಾಲ್ಗೆ ಕನಿಷ್ಠ 2000 ರೂಪಾಯಿಂದ ಗರಿಷ್ಠ 2500 ರೂಪಾಯಿಗಳು. ಅನಾನಸ್ ಕ್ವಿಂಟಾಲ್ಗೆ ಕನಿಷ್ಠ 3000 ರೂಪಾಯಿಂದ ಗರಿಷ್ಠ 3500 ರೂಪಾಯಿಗಳು. ದಾಳಿಂಬೆ ಕ್ವಿಂಟಾಲ್ಗೆ ಕನಿಷ್ಠ 4000 ರೂಪಾಯಿಂದ ಗರಿಷ್ಠ 4500 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಾಲ್ಗೆ ಕನಿಷ್ಠ 1800 ರೂಪಾಯಿಂದ ಗರಿಷ್ಠ 2500 ರೂಪಾಯಿಗಳು. ಮೂಲಂಗಿ ಕ್ವಿಂಟಾಲ್ಗೆ ಕನಿಷ್ಠ 1400 ರೂಪಾಯಿಂದ ಗರಿಷ್ಠ 2000 ರೂಪಾಯಿಗಳು. ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2800 ರೂಪಾಯಿಂದ ಗರಿಷ್ಠ 3252 ರೂಪಾಯಿಗಳು. ಅಕ್ಕಿ ನುಚ್ಚಕ್ಕೆ ಕ್ವಿಂಟಾಲ್ಗೆ ಕನಿಷ್ಠ ಗರಿಷ್ಠ 2510 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಾಲ್ಗೆ ಹೀರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2400 ರೂಪಾಯಿಂದ ಗರಿಷ್ಠ 3000 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2200 ರೂಪಾಯಿಂದ ಗರಿಷ್ಠ 2800 ರೂಪಾಯಿಗಳು. ಸುವರ್ಣಗೆಡ್ಡೆ ಕ್ವಿಂಟಾಲ್ಗೆ ಕನಿಷ್ಠ 3000 ರೂಪಾಯಿಂದ ಗರಿಷ್ಠ 3800 ರೂಪಾಯಿಗಳು. ಸೀ ಕುಂಬಳಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3500 ರೂಪಾಯಿಂದ ಗರಿಷ್ಠ 4000 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2800 ರೂಪಾಯಿಂದ ಗರಿಷ್ಠ 3500 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಾಲ್ಗೆ ಕನಿಷ್ಠ 2000 ರೂಪಾಯಿಂದ ಗರಿಷ್ಠ 3000 ರೂಪಾಯಿಗಳು. ಬಳ್ಳಾರಿಯ ಮಾರುಕಟ್ಟೆ ಧಾರಣೆ. ಸೈಜ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2133 ರೂಪಾಯಿಂದ ಗರಿಷ್ಠ 2519 ರೂಪಾಯಿಗಳು. ಹೆಸರುಕಾಳು ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 4221 ರೂಪಾಯಿಗಳು. ನೆಲಗಡಲೆ ಶೇಂಗಾ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 3300 ರೂಪಾಯಿಂದ ಗರಿಷ್ಠ 8412 ರೂಪಾಯಿಗಳು. ಹುರುಳಿಕಾಳು ಕ್ವಿಂಟಾಲ್ಗೆ ಕನಿಷ್ಠ ಗರಿಷ್ಠ 6009 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಾಲ್ಗೆ 2339 ರೂಪಾಯಿಂದ ಗರಿಷ್ಠ 2286 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1859 ರೂಪಾಯಿಂದ ಗರಿಷ್ಠ 2559 ರೂಪಾಯಿಗಳು. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2685 ರೂಪಾಯಿಂದ ಗರಿಷ್ಠ 3209 ರೂಪಾಯಿಗಳು. ರಾಣೇಬೆನ್ನೂರಿನ ಮಾರುಕಟ್ಟೆ ಧಾರಣೆ. ಹುರುಳಿಕಾಳು ಬೀನ್ಸ್ ಓಲ್ ಕ್ವಿಂಟಾಲ್ಗೆ ಕನಿಷ್ಠ 3500 ರೂಪಾಯಿಂದ ಗರಿಷ್ಠ 3700 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3100 ರೂಪಾಯಿಂದ ಗರಿಷ್ಠ 3400 ರೂಪಾಯಿಗಳು. ಹೂಕೋಸು ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2300 ರೂಪಾಯಿಂದ ಗರಿಷ್ಠ 2700 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3100 ರೂಪಾಯಿಂದ ಗರಿಷ್ಠ 3300 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಾಲ್ಗೆ ಕನಿಷ್ಠ 2700 ರೂಪಾಯಿಂದ ಗರಿಷ್ಠ 3000 ರೂಪಾಯಿಗಳು. ಹರಿಹರದ ಮಾರುಕಟ್ಟೆ ಧಾರಣೆ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2470 ರೂಪಾಯಿಗಳು. ಭತ್ತ ಸೋನಾ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2800 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ.